ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಔಷಧಿ ಆಗಾರವಾಗಿರ್ತಕ್ಕಂಥ ಇವತ್ತು ಬೆಟ್ಟದ ನೆಲ್ಲಿ ಏನಿದೆ ಅದರಲ್ಲಿ ಹೇರಳವಾಗಿ ನಮಗೆ ವಿಟಮಿನ್ ಸಿ ಇವತ್ತು ನಮಗೆ ದೊರಕ್ತಾ ಇದೆ. ಆದರೆ ಅದರ ಒಂದು ಉಪಯೋಗ ನಾವು ಅಷ್ಟೊಂದು ಮಾಡಿಕೊಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಬೆಟ್ಟದ ನೆಲ್ಲಿಯನ್ನು ಯಾವ ರೀತಿಯಾಗಿ ನಾವು ಬೆಳೆಯಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿದೆ ಬೆಟ್ಟದ ನೆಲ್ಲಿ ಒಂದು ಗಿಡ ಯುಪುರ್ಬೇಸಿ, ಅದರ ಒಂದು ಕುಟುಂಬ, ಅದರ ಯುಪುರ್ಬೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಗಿಡ. ಆ ಒಂದು ಸಿ ಜೀವಸತ್ವವನ್ನು ಆಗರವಾಗಿ ಹೊಂದಿದ್ದು ಇದು ಸದಾ ಒಂದು ಹಸಿರು ಗಿಡಗಳ ಜಾತಿಗೆ ಸೇರಿದಂಥ ಒಂದು ಗಿಡ ಅಂತ ನಾವು ಹೇಳ್ಬೋದು. ಇದನ್ನು ಸಸ್ಯಶಾಸ್ತ್ರೀಯವಾಗಿ ನಾವು ಎಂಬ್ಲಿಕಾ ಆಫಿಸಿನಾಲಿಸ್ ಅಂತೀವಿ. ಅದರಲ್ಲಿ ಇನ್ನೊಂದು ಎಂಬ್ಲಿಕಾ ಅಸಿಡಿಲೋಸ್ ಅಂತ ಕೂಡ ಬರುತ್ತೆ, ಕಡಗೋಲ್ ನೆಲ್ಲಿಕಾಯಿ ಅಂತಂದೇನೆ ನಾವು ಹೇಳ್ತಾ ಇದ್ದೀವಿ. ಈಗ ಬೆಟ್ಟದ ನೆಲ್ಲಿಯಲ್ಲಿ ಅದಕ್ಕೆ ಇನ್ನೊಂದು ಜಾತಿಗೆ ಸೇರಿದಂಥ ಕಡಗೋಲ್ ನೆಲ್ಲಿಕಾಯಿ ಅಂತಂದೇಳಿ ಅದರಲ್ಲಿ ಕೂಡ ವಿಟಮಿನ್ ಸಿ ಹೇಳವಾಗಿ ಸಿಗುತ್ತೆ. ನಾವು ಸುತ್ತಮುತ್ತಲು ಕೆಲವೊಂದು ಮನೆಗಳಲ್ಲಿ ಒಂದು ಗಿಡ ಎರಡು ಗಿಡ ಈ ರೀತಿಯಾಗಿ ಕೂಡ ಹಲವಾರು ಮನೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಣ್ಣಿನ ಗಿಡ ಅಂತಂದು ನಾವು ಹೇಳ್ಬೋದು. ಇದನ್ನು ಕೆಲವೊಮ್ಮೆ ಹಿಂದಿಯಲ್ಲಿ ಕೂಡ ಆಮ್ಲ ಮತ್ತು ಅಥವಾ ಆಮ್ಲಕ್ಕಿ ಅಂತಂದೇನು ಕೆಲವೊಮ್ಮೆ ಇದನ್ನು ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ನಾವು ನೋಡಿದಾಗ ಇಂಡಿಯನ್ ಗೂಸ್ಬೆರಿ ಅಂತಂದು ಕರೀತಾರೆ. ಹಣ್ಣುಗಳು ತಮಗೆಲ್ಲ ಗೊತ್ತಿದೆ, ಗಡಸಾಗಿರುತ್ತೆ, ಹುಳಿಯಾಗಿರುತ್ತೆ. ತಾಜಿ ಹಣ್ಣು ಅಷ್ಟೊಂದು ತಿನ್ಲಿಕ್ಕೆ ಇಷ್ಟಪಡಲ್ಲ ನಾವು, ಯಾಕಂದ್ರೆ ತಾವೆಲ್ಲ ನೋಡಿದ್ರೆ ಸೇವಿಸ್ಬೇಕಾದ್ರೆ ಒಂದು ಹಣ್ಣು ತಿನ್ನಕ್ಕೆ ನಮಗೆ ಒದ್ದಾಡ್ತೀವಿ. ಭಾಳ ಕಷ್ಟಕರವಾಗಿ ನಾವು ಹಣ್ಣುಗಳನ್ನ ತಿಂತೀವಿ. ಅದೇ ನಾವು ಅಡಿಕೆ ರೂಪದಲ್ಲಿ ಸಂಸ್ಕರಣೆ ಮಾಡಲಿ, ಜ್ಯೂಸ್ ಮಾಡಲಿ, ಅದಾಗಲಿ ಅಥವಾ ಅಡಿಕೆ ರೂಪದಲ್ಲಿ ಅವನು ಒಣಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗು ಉಪ್ಪು ಹಾಕ್ಕೊಂಡು ತಿಂದಾಗ ನಮ್ಗೆ ಇನ್ನೂ ಚೆನ್ನಾಗಿ ತಿನ್ಬೇಕು ಅಂತಂದು ಅನಿಸುತ್ತೆ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಮಾಡ್ಬೋದು. ನಾವು ಇವತ್ತಿನ ದಿವಸ ಗುಳುಮ್ ಅಂತಂದು ಮಾಡ್ತೀವಿ, ಮಾರ್ಮಲೇಡ್ ಅಂತ ಮಾಡ್ತೀವಿ. ಈ ರೀತಿಯಾಗಿ ಹಲವಾರು ಪದಾರ್ಥಗಳನ್ನು ನಾವು ಮಾಡಿ ನೆಲ್ಲಿಕಾಯನ್ನು ಕೂಡ ನಾವು ತಿನ್ಬೋದಾಗಿದೆ. ಇದು ಒಂದು ಒಟ್ಟಾರೆ ಹೇಳ್ಬೇಕಂದ್ರೆ ಪೋಷಕಾಂಶಗಳ ಒಂದು ಆಗರ, ಬಹಳ ಔಷಧಿ ಗುಣಗಳು ಹೊಂದಿದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇದನ್ನ ಅಮೃತ್ ಫಲ ಅಂತಂದು ಕೂಡ ನಾವು ಬಹಳ ಸಲ ಕೇಳ್ತೀವಿ. ಇದರ ಹೊರತಾಗಿ ಕ್ಯಾಂಡಿ, ಚಿಪ್ಸು, ಅನೇಕ ಶಕ್ತಿವರ್ಧಕಗಳನ್ನು ತಯಾರಕ್ಕನ್ನ ನಾವು ನೆಲ್ಲಿಯಿಂದ ತಯಾರಿಸ್ಬೋದಾಗಿದೆ. ಅದರ ಒಂದು ಉಗಮ ಮತ್ತು ಹಂಚಿಕೆ ಅದಕ್ಕಿಂತ ಹೇಳೋಕಂಥ ಪೂರ್ವದಲ್ಲಿ ಇನ್ನೂ ಸ್ವಲ್ಪ ವೈದ್ಯಕೀಯವಾಗಿ ಹೇಳ್ಬೇಕಂತಂದ್ರೆ ಇದು ಕೆಲವೊಂದು ಕಾಂತಿವರ್ಧಕಗಳನ್ನು ತಯಾರು ಮಾಡಲಿಕ್ಕೆ ಈಗಿನ ಮಾರುಕಟ್ಟೆಯಲ್ಲಿ ಸಿಗ್ತಾವ. ಹಲವಾರು ಕಾಂತಿವರ್ಧಕಗಳಲ್ಲಿ ನಾವು ಬೆಟ್ಟದ ನೆಲ್ಲಿನ ಉಪಯೋಗಿಸ್ತೀವಿ. ಹಲವಾರು ಆಯುರ್ವೇದಿಕ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಇವತ್ತಿನ ದಿವಸ ಬೆಟ್ಟದ ನೆಲ್ಲಿ ಒಂದು ಹಣ್ಣು ಇರಲೇಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಟ್ಟದ ನೆಲ್ಲಿನ ಉಪಯೋಗಿಸಲೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಅತಿ ಹೇರಳವಾಗಿ ವಿಟಮಿನ್ ಸಿ ಜೀವಸತ್ವ ಇರುತ್ತೆ. ಆಯುರ್ವೇದ ಪದ್ಧತಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗ್ತೀವಿ. ಆಯುರ್ವೇದದಲ್ಲಿ ತಮಗೆ ಗೊತ್ತಿದ್ದಂಗೆ ಚವನ್ ಪಾಶ್ ಇರ್ಬೋದು, ತ್ರಿಫಲಾ ಚೂರ್ಣ ಅಂತಂದು ಏನು ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅಮೃತ ಕಲಶಗಳು, ಇವುಗಳ ಹಲವಾರು ತಯಾರಿಕೆಯಲ್ಲಿ ನಾವು ಇದನ್ನು ಒಂದು ಬೆಟ್ಟದ ನೆಲೆಯನ್ನು ಉಪಯೋಗಿಸ್ತೀವಿ. ಒಂದು ಚಮಚ ಒಂದು ನೆಲ್ಲಿ ರಸ ಅಥವಾ ಒಂದು ಚಮಚ ಜೇನುತುಪ್ಪದ ಮಿಶ್ರಣವನ್ನು ನಾವು ಸೇವಿಸೋದ್ರಿಂದ ಕೂಡ ಹಲವಾರು ತೊಂದರೆಗಳಾದ್ರೆ ಇರತಕ್ಕಂಥ ಅಸ್ತಮ ಇರ್ಬೋದು, ಕ್ಷಯ ಇರ್ಬೋದು, ರಕ್ತಸ್ರಾವಗಳ ತೊಂದರೆಗಳಿರ್ಬೋದು, ಗಂಟಲು ರೋಗಗಳಿರ್ಬೋದು, ಈ ಕೆಲವೊಂದು ವಿಟಮಿನ್ ಸಿ ತೊಂದರೆಗಳಿಂದ ಬರ್ತಕ್ಕಂಥ ಸ್ಕರ್ವಿ ರೋಗಗಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ಮಧುಮೇಹ, ಸೊ ಇದು ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ, ಆ ಕಾಯಿಲೆಗಳನ್ನು ಗುಣಪಡಿಸೋದ್ರಲ್ಲಿ ಕೂಡ ಇದು ಗಮನೀಯವಾಗಿ ಒಂದು ಕೆಲಸವನ್ನು ಮಾಡ್ತಾಯಿದೆ ಅಂತಂದು ಹೇಳ್ಬೋದು. ನೆನಪಿನ ಶಕ್ತಿ ಕುಂದುವಂಥ ಒಂದು ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಂಥ ಪೇಷೆಂಟ್ಗಳಲ್ಲಿ ಕೂಡ ಇದು ನೆನಪಿನ ಶಕ್ತಿ ಹೆಚ್ಚಿನ ಮಾಡಲಿಕ್ಕೆ ಕೂಡ ಒಂದು ಕಾರಣವಾಗಿದೆ. ಕ್ಯಾನ್ಸರ್ ಇರ್ಬೋದು, ಕೆಲವೊಂದು ನರ ದೌರ್ಬಲ್ಯ ತೊಂದರೆಗಳಿರ್ಬೋದು, ಕೆಮ್ಮು, ನೆಗಡಿ, ಈ ಥರದಂಥ ಹಲವಾರು ಏನೋ ತೊಂದರೆಗಳಲ್ಲಿ ನಾವು ನೆಲ್ಲಿಯನ್ನು ನಾವು ಉಪಯೋಗಿಸ್ಬೋದಾಗಿದೆ. ಅದನ್ನು ನೆಲ್ಲಿಯನ್ನು ಉಪಯೋಗಿಸೋದು ತಮಗೆಲ್ಲ ಒಂದು ಟೇಬಲ್ ಸ್ಪೂನ್ ಅಥವಾ ನೆಲ್ಲಿನ ರಸನ ದಿನ ತೆಗೆದುಕೊಂಡ್ರೂ ಕೂಡ ಇದನ್ನು ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಅದನ್ನು ಬೇರೆ ಹಾಗಲಕಾಯಿ ಅಥವಾ ಬೇರೆ ಮಿಶ್ರಣಗಳ ಜೊತೆಗೆ ಕೂಡ ನಾವು ಅದನ್ನು ಸೇರಿಸಿ ದೇಹದಲ್ಲಿ ತೆಗೆದುಕೊಳ್ಳೋದ್ರಿಂದ ಕೂಡ ಇದು ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಗೆ ಪ್ರಚೋದಿಸುತ್ತೆ ಅಂತನ್ನೋ ಒಂದು ಹಲವಾರು ನಿದರ್ಶನಗಳು ಕೂಡ ಇವತ್ತಿನ ದಿವಸ ನಮ್ಮಲ್ಲಿ ಕಂಡುಬರ್ತಾ ಇದೆ. ಇದು ಹೆಚ್ಚಾಗಿ ಎಲ್ಲಿಪ್ಪ ಅಂತ ಬೆಳೀತಾರೆ ಉಗಮ ಮತ್ತು ಇದರ ಹಂಚಿಕೆಯನ್ನು ನಾನು ನೋಡೋದಾದರೆ ಇದನ್ನು ಹೆಚ್ಚಾಗಿ ಭಾರತ ದೇಶದಲ್ಲಿ, ಭಾರತ ದೇಶ ಬಿಟ್ಟು ಹೊರತಾಗಿ ಶ್ರೀಲಂಕಾ, ಕ್ಯೂಬಾ ಮತ್ತು ಹವಾಯಿ ಕೆಲವೊಂದು ಐಲ್ಯಾಂಡ್ಗಳಲ್ಲಿ, ಫ್ಲೋರಿಡಾ, ಇರಾನು ಮತ್ತು ಇರಾಕು, ಜಾವಾ, ಟ್ರಿನಿಡಾಡ್, ಹಾಗೆ ನಮ್ಮ ಪಕ್ಕದ ಒಂದು ದೇಶಗಳಾದ ಕೆಲವೊಂದು ಪಾಕಿಸ್ತಾನ ಇರ್ಬೋದು, ಮಲೇಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಪನಾಮ ಮತ್ತು ಇತರ ದೇಶಗಳಲ್ಲಿ ಇದನ್ನು ಪ್ರಾಕೃತಿಕವಾಗಿ ಹೆಚ್ಚಾಗಿ ಇದನ್ನು ಕಂಡುಬರುತ್ತೆ. ಇನ್ನು ಭಾರತ ದೇಶದಲ್ಲಿ ಇದನ್ನು ನೋಡೋದಾದರೆ ಈಗ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಅಥವಾ ಹಿಮಾಚಲ ಪ್ರದೇಶ ಇರ್ಬೋದು, ಅದರ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಹರಿಯಾಣ, ಪಂಜಾಬ್ ಈ ಥರನಾಗಿ ಈ ಬೆಳೆಯನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೆಲವೊಂದು ಪ್ರಚಾರ ಆಂದೋಲನ ಮಾಡೋದ್ರ ಮುಖಾಂತರ ಕೂಡ ಇದರ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡುವಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲಸಗಳು ನಡೀತಾ ಇದೆ ಅಂದರೆ ತಪ್ಪಾಗಲಾರದು. ಇನ್ನು ಇದನ್ನು ನೋಡ್ಬೇಕಾದ್ರೆ ಎಲ್ಲಿ ಬೆಳಿಬೋದು, ಹವಾಗುಣ ಮತ್ತು ಇದರ ಮಣ್ಣು ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ನಾವು ನೋಡೋದಾದರೆ ಹವಾಗುಣ ಅಂತ ಬಂದಾಗ ಒಂದು ಇದು ಒಂದು ಸಮಶೀತೋಷ್ಣವಾದ ಹಣ್ಣಿನ ಬೆಳೆ. ಸಮಶೀತೋಷ್ಣ ವಲಯಗಳು ಅಂತಂದು ಬರ್ತವೆ ನಮ್ಮ ಮೇಲ್ಗಡೆಯಿಂದ ಹಿಡ್ಕೊಂಡು ಬರೋದ್ರೆ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಆ ಕಡೆ ಹೆಚ್ಚಾಗಿ ಇದನ್ನು ಆ ಒಂದು ಸಮಶೀತೋಷ್ಣ ಉಷ್ಣವಲಯಗಳು ಕಂಡುಬರ್ತಾ ಇದೆ. ಇದನ್ನು ಅಲ್ಲಿ ಆ ಒಂದು ಭಾಗದಲ್ಲಿ ಸಮುದ್ರ ಮಟ್ಟದಿಂದ ಹೆಚ್ಚು ಕಡಿಮೆ ಒಂದು 1800 meters ಎತ್ತರದವರೆಗೂ ನಾವು ಬೆಳಿಬೋದು ಇದನ್ನು. ಸೊ ಇನ್ನು ಬಾಗಲಕೋಟೆ ಸುತ್ತಮುತ್ತಲು ಕೂಡ ನಾವು ಇದನ್ನು ಯಥೇಚ್ಛವಾಗಿ ಬೆಳಿಬೋದು. ಯಾಕಂದ್ರೆ ಸಮುದ್ರ ಮಟ್ಟದಿಂದ ಕಡಿಮೆ 500-600 ಏನೋ ಮೀನ್ ಸಿ ಲೆವೆಲ್ ಇರತಕ್ಕಂಥ ಪ್ರದೇಶಗಳಲ್ಲೂ ಇದನ್ನು ಚೆನ್ನಾಗಿ ಬೆಳಿಬೋದು. ಆದರೆ ಅತಿ ಹೆಚ್ಚಾಗಿ 1800 meters ವರೆಗೂ ಎತ್ತರದ ಪ್ರದೇಶಗಳಲ್ಲಿ ಕೂಡ ನಾವು ಇದನ್ನ ಯಥೇಚ್ಛವಾಗಿ ಚೆನ್ನಾಗಿ ಬೆಳಿಬಹುದು ಅಂತಂದು ನಾವು ಅನ್ಕೊಂತೀವಿ. ಆದರೆ ಸರ್ವೇ ಸಾಮಾನ್ಯ ಒಂದು 500 to 800 millimeters ಮಳೆ ಬೀಳ್ತಕ್ಕಂಥ ಪ್ರದೇಶಗಳನ್ನ ಇನ್ನು ಹೆಚ್ಚೆಚ್ಚಾಗಿ ನಾವು ಬೆಳಿಬಹುದಾಗಿದೆ. ಇನ್ನು ಮಣ್ಣು ಬಂದಾಗ ತಮಗೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಹಣ್ಣಿನ ಬೆಳೆ ತೆಗೆದುಕೊಂಡ್ರು ಕೂಡ ನಾವು ಚೆನ್ನಾಗಿ ನೀರು ಬಸಿದು ಹೋಗ್ತಕ್ಕಂಥ ಮಣ್ಣು ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಮರಳು ಮಿಶ್ರಿತ ಒಂದು ಗೋಡು ಮಣ್ಣು ಇದು ಮಣ್ಣಿಗೆ ಬಹಳ ಅತ್ಯುತ್ತಮವಾದ್ದು. ಈ ಬೆಳೆನ ನಾನು ಕಂಡಂಗೆ ಇದು ಹೆಚ್ಚಾಗಿ ಎಲ್ಲಿ ವೇಸ್ಟ್ ಲ್ಯಾಂಡ್ ಅಂತಂದು ಹೇಳ್ತೀವಿ ನಾವು, ಎಲ್ಲ ವೇಸ್ಟ್ ಬರಡು ಭೂಮಿಗಳು ಇರ್ತವೆ, ಕೆಲವೊಮ್ಮೆ ಅಂಥ ಬರಡು ಭೂಮಿ ಮತ್ತು ಕೆಲವೊಮ್ಮೆ ಕಪ್ಪು ಭೂಮಿಗಳಿರ್ತವೆ, ಅಂಥಲ್ಲಿ ಕೂಡ ನಾವು ಇದನ್ನು ನೆಲ್ಲಿನ ಚೆನ್ನಾಗಿ ಬೆಳಿಬೋದಾಗಿದೆ ಇವತ್ತಿನ ದಿವಸ. ಅದೇ ರೀತಿಯಾಗಿ ಕೆಲವೊಂದು ಸಾಧಾರಣ ತೇವ ಹಿಡಿದಿರೋ ಕೆಲವು ಮರಳು ಮಿಶ್ರಿತ ಒಂದು ಜೇಡಿ ಮಣ್ಣುಗಳು ಅಂತ ಹೇಳ್ತೀವಿ, ಅವು ಕೂಡ ಇದಕ್ಕೆ ಬೆಳೀಲಿಕ್ಕೆ ಒಂದು ಯೋಗ್ಯ ಆಗಿದೆ. ಚೌಳು ಅಥವಾ ಕೆಲವೊಂದು ಕ್ಷಾರದ ಮಣ್ಣುಗಳಲ್ಲಿ ಕೂಡ ಇದನ್ನು ಚೆನ್ನಾಗಿ ಬೆಳಿಬೋದು ಅನ್ನೋದಕ್ಕೂ ಕೂಡ ಹಲವಾರು ನಿದರ್ಶನ ಕೂಡ ಇದೆ. ಕಡಿಮೆ ಮಳೆಯಾಗುವ ಹಾಗೂ ಒಣ ಪ್ರದೇಶಗಳು ಏನಿದಾವೆ ಇದನ್ನು ಬೆಳೆಯೋದ್ರಿಂದ ಕಾಯಿ ಉದುರೋದು ಕಡಿಮೆ ಮಾಡಿ ಇದರ ಗುಣಮಟ್ಟವನ್ನು ನಾವು ಹೆಚ್ಚಿಸಬಹುದಾಗಿದೆ. ಈ ರೀತಿಯಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇದನ್ನು ಡ್ರೈಲ್ಯಾಂಡ್ ಕ್ರಾಪ್ ಅಂತಂದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಉಷ್ಣವಲಯದ ಹಣ್ಣಿನ ಬೆಳೆ ಅಂತ ಹೇಳ್ತೀವಿ ಅಥವಾ ಡ್ರೈಲ್ಯಾಂಡ್ ಎಲ್ಲಿ ಮಳೆ ಆಶ್ರಿತ ಪ್ರದೇಶಗಳ ಕೆಲವೊಂದು ಏನು ಭಾಗಗಳಿದ್ದಾವೆ ಅಂತಲ್ಲಿ ಕೂಡ ನಾವು ಚೆನ್ನಾಗಿ ಹಣ್ಣಿನ ಬೆಳೆಯನ್ನು ಬೆಳೆಯಬಹುದಾಗಿದೆ. ಇನ್ನು ತಳಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಮೊದಲು ನಾವು ನೋಡಿದೀಗ ಹಳ್ಳಿಯಲ್ಲಿ ಎಲ್ಲ ಸರ್ವೇ ಸಾಮಾನ್ಯವಾಗಿ ಹಲವಾರು ತಳಿಗಳು ಹಲವಾರು ತೋಟದಲ್ಲಿ ಕಂಡು ಬರ್ತಾ ಇತ್ತು. ಅಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳು ಬಿಡ್ತಾವೆ. ಈಗ ಇನ್ನೂವರೆಗೂ ಕೆಲವೊಂದು ತೋಟಗಳಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ, ಒಂದು 30 to 40 years ಗಿಡಗಳು. ಅವು ಅಲ್ಲಿ ಏನಿರ್ತಂದ್ರೆ ನೋಡಲಿಕ್ಕೆ ಚಿಕ್ಕ ಕಾಯಿಗಳಿರ್ತವೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಅನ್ವೇಷಣೆ ಮುಖಾಂತರ ದೊಡ್ಡ ಕಾಯಿ ಆಗ್ತಕ್ಕಂಥ ತಳಿಗಳನ್ನು ಕೂಡ ನಾವು ಇವತ್ತು ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳ್ತೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಬನಾರಸ್ ಅಂತಂದು ಬರ್ತೀವಿ, ಇದು ಬನಾರಸ್ ತಳಿ ಅಂತಂದು ಹೇಳ್ತೀವಿ. ಕೃಷ್ಣ ಅಂತ ಹೇಳ್ತೀವಿ, ಕಾಂಚನ, NA7 ಈ ರೀತಿಯಾಗಿ NA10 ಭವಾನಿ ಸಾಗರ ಮತ್ತು ಅದರ ಜೊತೆಗೆ ಕೃಷ್ಣ ಚಕಯ್ಯ ಈಗ ಹಲವಾರು ಕೆಲವು ಥರದ ತಳಿಗಳು ನಾವು ಇವತ್ತು ಈ ಒಂದು ಹಣ್ಣಿನ ಬೆಳೆಯಲ್ಲಿ ಬಿಡುಗಡೆಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳ್ದಂಗೆ ಬನಾರಸ್ ಪ್ರಮುಖವಾಗಿ ಅದು ಮೊದಲು ಒಂದು ಅಲ್ಪಾವಧಿ ತಳಿ, ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಕೊಡುತ್ತೆ. ಒಂದು ಹಣ್ಣು ನೋಡಿದರೆ ಮಧ್ಯಮ ಪ್ರಮಾಣದ ಒಂದು ನಾರನ್ನು ಹೊಂದಿರುತ್ತೆ. ಕ್ಯಾಂಡಿ ಮಾಡಲು ಭಾಳ ಸೂಕ್ತವಾಗಿರ್ತಕ್ಕಂಥ ತಳಿ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಗಾತ್ರ ಈಗೆಲ್ಲ ಮಾರ್ಕೆಟಲ್ಲಿ ಹಣ್ಣು ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಒಂದು 10-12 ಹಾಕಿದರೆ 1 kg ಬರತಕ್ಕಂಥ 1 kgವರೆಗೂ ತೂಗ್ತಕ್ಕಂಥ ಸೈಜ್ಗಳನ್ನು ಹೊಂದಿರತಕ್ಕಂಥ ತಳಿಗಳಿದಾವೆ. ಸರ್ವೇ ಸಾಮಾನ್ಯವಾಗಿ ಈ ಒಂದು 35-40-50 grams ವರೆಗೂ ಕೂಡ ಒಂದೊಂದು ಹಣ್ಣಿನ ತೂಕ ಕಂಡು ಬರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಒಂದೊಂದು ಪ್ರಮುಖವಾದಂಥ ಕೃಷ್ಣ ತಳಿ ಅಂತಂದು ಹೇಳ್ತೀವಿ, ಅದನ್ನು NA4 ಅಂತಲೂ ಕೂಡ ನಾವು ಹೇಳೋದುಂಟು. ಇದು ಕೊಯ್ಲಿಗೆ ಭಾಳ ಬೇಗ ಬರ್ತಕ್ಕಂಥ ಒಂದು ಸರ್ವೇ ತಳಿಯಾಗಿದ್ದು ಒಂದು ಸಾಧಾರಣ ಒಂದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಇದು ಕೊಡುತ್ತೆ. ಒಂದು ಹಣ್ಣಿನ ಹೊರಮೈ ನುಣುಪಾಗಿರುತ್ತೆ, ಹಳದಿ ಬಣ್ಣದಿಂದ ಕೂಡಿದ್ದಿರುತ್ತೆ, ತಿರುಳು ಸ್ವಲ್ಪ ಕೆಂಪು ಬಣ್ಣದಾಗಿರುತ್ತೆ, ಹಣ್ಣು ಹೆಚ್ಚು ನಾರಿಂದ ಕೂಡುತ್ತೆ. ಸೊ ಸರ್ವಸಾಮಾನ್ಯವಾಗಿ ನಾರು ಜಾಸ್ತಿ ಇರಬೇಕು. ಯಾವಾಗಲೂ ನಾವು ಉಪ್ಪಿನಕಾಯಿ ತಯಾರು ಮಾಡೋದು ಅಲ್ಲಿ ಅಥವಾ ಯಾವುದೇ ಥರದಂಥ ಏನು ನಾರಿನ ಅಂಶ ಜಾಸ್ತಿ ಇದ್ದರೆ ಯಾವಾಗಲೂ ಒಳ್ಳೆಯ ತಳಿ ಅಂತಂದನ್ನು ಕೂಡ ಇದರಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ಕಡಿಮೆ ರಸವನ್ನು ಹೊಂದಿರುತ್ತೆ, ಹೆಚ್ಚಿನ ಒಂದು ಸಿಹಿ ಜೀವಸತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ತಳಿ ಇದು ಕೃಷ್ಣ ಅಂತಂದೇಳಿ. ಅದೇ ರೀತಿಗೆ ಒಂದು ಚಕಯ್ಯ ಅಂತಂದನ್ನು ಕೂಡ ಇದು ಭಾಳ ಫೇಮಸ್ ಆಗಿರ್ತಕ್ಕಂಥ ತಳಿ ಅಂತ ಹೇಳ್ಬೋದು. ನಮ್ಮ ಭಾಗಕ್ಕೆ ಚೆನ್ನಾಗಿ ಒಕ್ಕೊಂಡು ಬರ್ತಕ್ಕಂಥ ತಳಿ ಇದು. ಇದು ಸ್ವಲ್ಪ ಕೊಯ್ಲಿಗೆ ಬೇರೆ ತಳಿಗಳನ್ನು ಹೋಲಿಸಿದಾಗ ಕೊಯ್ಲಿಗೆ ಸ್ವಲ್ಪ ತಡವಾಗಿ ಬರ್ತಕ್ಕಂಥ ತಳಿಯಾಗಿದೆ. ಗಿಡ ಸ್ವಲ್ಪ ಹರಡ್ಕೊಂಡಿರುತ್ತೆ, ಹೆಚ್ಚಾಗಿ ಹರಡ್ಕೊಂಡ ಸಂದರ್ಭದಲ್ಲಿ ಅದು ಮುರಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದು ತಳಿಯಲ್ಲಿ ಕಂಡು ಬರ್ತಾ ಇದೆ, ಅವ್ರ ಗಿಡಗಳ ಬ್ರ್ಯಾಂಚಸ್ಗಳು ಕೆಲವೊಮ್ಮೆ ಮುರಿದು ಬೀಳುವಂಥ ಸಂದರ್ಭನೂ ಕೂಡ ಜಾಸ್ತಿ ಇರುತ್ತೆ. ಹೆಚ್ಚು ಹಣ್ಣುಗಳನ್ನ ಕೊಡ್ತಕ್ಕಂಥ ತಳಿ ಇದು. ನಾವು ನೋಡಿದಂಗೆ ಒಂದು ಗಿಡದಲ್ಲಿ ನಾವು ಸರ್ವಸಾಮಾನ್ಯ ದೊಡ್ಡ ಗಿಡ ಆಯ್ತಂದ್ರೆ 100-200 kgವರೆಗೂ ನಾವು ತೂಕದ ಹಣ್ಣುಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಗಿಡದಿಂದ. ಇದರಲ್ಲಿ ಕೂಡ ಸಾಧಾರಣವಾಗಿ ದೊಡ್ಡದಿರತಕ್ಕಂಥ ಹಣ್ಣು ಸಿಪ್ಪೆ ಮೇಲುಗಡೆ ನುಣುಪಾಗಿರುತ್ತೆ, ಹಳದಿ ಮಿಶ್ರಿತ ಹಸಿರು ಬಣ್ಣ ಹೊಂದಿರುತ್ತೆ, ತಿರುಳು ನಾರಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಸಂಸ್ಕರಣಾ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ ಅಂತಂದು ನಾವು ಈ ಚಕಯ್ಯನ್ನು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಇದು ಚಕಯ್ಯ ತಳಿಯಿಂದನೇ ಒಂದು ಇನ್ನೊಂದು ತಳಿ ಬಿಡುಗಡೆಗೊಂಡಿದೆ. ಅದರಲ್ಲಿ ನಾವು ಅದನ್ನು ಕಾಂಚನ ಅಂತಂದು ಹೇಳ್ತೀವಿ, ನಾವು ಅದನ್ನು NA4 ಅಂತಲೂ ಕೊಡಿದ್ವಿ ಕಾಂಚನ ಅಂತಂದು ಹೇಳ್ತೀವಿ. ಇದು ಚಕಯ್ಯದಲ್ಲೇ ಒಂದು ಚೆನ್ನಾಗಿರ್ತಕ್ಕಂಥ ಗಿಡಗಳಿಂದ ಯೋಗ್ಯವಾಗಿ ತಯಾರು ಮಾಡಿ ನಾವು ನೈಸರ್ಗಿಕವಾಗಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಒಂದು ಮಧ್ಯಮ ಅವಧಿಯ ಹೆಚ್ಚು ಇಳುವರಿ ಕೊಡುವಂಥ ತಳಿ ಇದು ಕಾಂಚನ. ಹಣ್ಣುಗಳು ಮಧ್ಯಮ ಗಾತ್ರ ಹೊಂದಿದ್ದು ಸಿಪ್ಪೆ ಸ್ವಲ್ಪ ನುಣುಪಾಗಿರುತ್ತೆ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣ ಪಡೆದಿರುತ್ತೆ, ತಿರುಳಿನಿಂದ ಕುಡಿದು ಉಪ್ಪಿನಕಾಯಿ ಮತ್ತು ಇನ್ನಿತರ ಪದಾರ್ಥಗಳು ತಯಾರು ಮಾಡಲಿಕ್ಕೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಈ ತಳಿಗಳ ಹೊರತಾಗಿ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇನ್ನೂ ಕೆಲವೊಂದು ತಳಿಗಳು ಫ್ರಾನ್ಸಿಸ್ ಅಂತಿದೆ, NA6 ಅಂತಿದೆ, NA7 ಅಂತ ಬರುತ್ತೆ, NA10 ಅಂತಿದೆ, ಭವಾನಿ ಸಾಗರ್ ಅಂತಿದೆ. ಇವುಗಳನ್ನು ಕೂಡ ಹಲವಾರು ಕೆಲವೊಂದು ರಾಜ್ಯಗಳಿಗೆ ಈ ತಳಿಗಳನ್ನು ಶಿಫಾರಸನ್ನು ಕೂಡ ನಾವು ಮಾಡಲಾಗಿದೆ. ಇನ್ನು ಬನಾರಸ್ಸು ಮತ್ತು NA4 ಮತ್ತು NA10 ಈ ತಳಿಗಳು ಮಧ್ಯ ಒಂದು ಅಕ್ಟೋಬರಿಂದ ಹಿಡಿದು ನವಂಬರ್ ಮಧ್ಯದವರೆಗೆ ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳಿವು. ಇನ್ನು ಫ್ರಾನ್ಸಿಸ್ಸು ಮತ್ತು NA5 ಒಂದು ಕಾಂಚನ್ ಅಂತ ಏನು ಹೇಳ್ತೀವಿ, NA6 ಅಂತ ಹೇಳ್ತೀವಿ, NA7ಗಳು ಇವು ಸ್ವಲ್ಪ ಲೇಟಾಗಿ ಬರ್ತಕ್ಕಂಥಗಳು. ಅದು ಸರ್ವಸಾಮಾನ್ಯವಾಗಿ ನವಂಬರಿಂದ ಡಿಸೆಂಬರ್ ಮಧ್ಯದವರೆಗೆ ಇವು ಫಲವನ್ನು ಕೊಡ್ತಕ್ಕಂಥ ತಳಿಗಳು. ಇನ್ನು ಚಕ್ಕೆಯವನ್ನಾಗಲೇ ಮೊದಲೇ ಹೇಳಿದೆ, ತಳಿ ಲೇಟಾಗಿ ಬರ್ತಕ್ಕಂಥ ತಳಿ, ಹೀಗಾಗಿ ಅದು ಹೆಚ್ಚು ಕಡಿಮೆ ನಮಗೆ ಜನವರಿವರೆಗೂ ಕೂಡ ಫಲವನ್ನು ಕೊಡ್ತಕ್ಕಂಥ ತಳಿ ಅಂತಂದು ಹೇಳ್ಬೋದು. ನಾನು ತಳಿಗಳ ಬಗ್ಗೆ ನೋಡಿದಾಗ ನಮ್ಮ ಭಾಗಕ್ಕೆ ಭಾಳ ನಾನು ಅಂದ್ಕೊಂಡಿದ್ದು NA7 ಅಂತಂದು ಏನಿದೆ, ಚಕ್ಕಯ್ಯ ಅಂತಂದೇನಿದೆ, ಈ ತಳಿಗಳು ಭಾಳ ಒಗ್ಗಿಕೊಂಡು ಚೆನ್ನಾಗಿ ಬೆಳೀತಾವೆ ಅಂತಂದು ನಾವು ಹೇಳ್ಬೋದು. ಇನ್ನು ಸಸ್ಯಾಭಿವೃದ್ಧಿ ಬಂದಾಗ ತಾವೆಲ್ಲ ಗೊತ್ತಿದೆ, ಸಸ್ಯಾಭಿವೃದ್ಧಿ ಮಾಡಲಿಕ್ಕೆ ಇದನ್ನು ಬೀಜದಿಂದನೂ ಕೂಡ ನಾವು ಸಸ್ಯಾಭಿವೃದ್ಧಿ ಮಾಡ್ಬೋದು. ಆದರೆ ಅದನ್ನು ನಾವು ಎರಡು ಪದ್ಧತಿ ಬರುತ್ತೆ, ಲಿಂಗ ಪದ್ಧತಿ ಮತ್ತು ನಿರ್ಲಿಂಗ ಪದ್ಧತಿ ಅಂತಂದು ಹೇಳ್ತೀವಿ. ಲಿಂಗ ಪದ್ಧತಿಯಲ್ಲಿ ಬೆಳೆದಾಗ ಏನಾಗುತ್ತೆ, ನಾವು ಬೀಜಗಳನ್ನು ಕೂಡ ತೆಗೆದುಕೊಂಡು ಬೀಜಗಳನ್ನು ನಾಟಿ ಮಾಡಿ ಹಾಕಿದರೂ ಕೂಡ ನಾವು ಗಿಡಗಳು ಬರ್ತವೆ, ಆದರೆ ತಾಯಿ ಗಿಡಗಳನ್ನು ಅವು ಹೋಲೋದಿಲ್ಲ, ಸ್ವಲ್ಪ ತಾಯಿ ಗಿಡದಿಂದ ಸ್ವಲ್ಪ ಭಿನ್ನವಾಗಿರ್ತವೆ, ಇಳುವರಿ ಕಡಿಮೆ ಇರ್ಬೋದು, ಸೈಜ್ ಕಡಿಮೆ ಇರ್ಬೋದು. ಹೀಗಾಗಿ ನಾವು ಹೆಚ್ಚಾಗಿ ಹೆಚ್ಚು ನಾವೇನು ಮಾಡ್ತೀವಿ, ಸಸ್ಯಾಭಿವೃದ್ಧಿನ ಇತ್ತೀಚಿನ ದಿನಗಳಲ್ಲಿ ನಿರ್ಲಿಂಗ ಪದ್ಧತಿಯಿಂದ ನಾವು ತಯಾರು ಮಾಡ್ತಕ್ಕಂಥದ್ದು, ನಿರ್ಲಿಂಗ ಪದ್ಧತಿಯಿಂದ ನಾವು ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥದ್ದು. ಅದರಲ್ಲಿ ನಿರ್ಲಿಂಗ ಪದ್ಧತಿಯಲ್ಲಿ ಕಣ್ಣು ಹಾಕುವಂಥದ್ದು, ಉಂಗುರು ಆಕಾರದಲ್ಲಿ ಕಣ್ಣು ಹಾಕುವಂಥ ಪದ್ಧತಿ ಇರ್ಬೋದು, ಅಥವಾ ವಿನಿಯರ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ ನಾವು, ಕಸಿ ಮಾಡೋದ್ರ ಮುಖಾಂತರ ಮಾಡ್ತಕ್ಕಂಥ ಮೆದುಕಾಂಡ ಕಸಿ ಪದ್ಧತಿ ಅಂತ ಇರ್ಬೋದು. ಈ ರೀತಿಯಾಗಿ ಹಲವಾರು ಏನು ಪದ್ಧತಿಗಳಿಂದ ನಾವು ಮಾಡಬೇಕಾಗತ್ತೆ. ಆದರೆ ಒಂದು ಭಾಳ ಇಂಪಾರ್ಟೆಂಟ್ ಏನಂತಂದರೆ, ನಾವು ಕಸಿ ಕಡ್ಡಿಗಳನ್ನು ಆಯ್ಕೆ ಮಾಡ್ಕೊಂಥ ಸಂದರ್ಭದಲ್ಲಿ ಯಾವಾಗಲೂ ತಾಯಿ ಗಿಡ ಚೆನ್ನಾಗಿ ಬಿಡ್ತಾ ಇರಬೇಕು, ಯಾವಾಗಲೂ ವರ್ಷವಿಡೀ ಬಿಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಬಿಡ್ತಾ ಇರಬೇಕು, ಮತ್ತು ಹೆಚ್ಚಿನ ಒಂದು ಫಿಮೇಲ್ ಫ್ಲವರ್ಸ್ ಅಂತ ಏನು ಹೆಣ್ಣು ಹೂಗಳನ್ನು ಬಿಡ್ತಕ್ಕಂಥ ತಾಯಿ ಗಿಡಗಳು ಏನಿದಾವೋ ಅಂಥ ಗಿಡಗಳಿಂದ ನಾವು ಗಿಡಗಳನ್ನು ಏನು ಕಸಿ ಕಡ್ಡಿಗಳನ್ನು ಯಾವಾಗಲೂ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ನು ನಾವು ಇದನ್ನು ಮಾಡಬೇಕಂತಂದರೆ ಸರ್ವಸಾಮಾನ್ಯವಾಗಿ ಕಸಿ ಮಾಡಬೇಕಂದ್ರೆ ನಮಗೆ ಹೆಚ್ಚು ಕಡಿಮೆ ನಮ್ಮ ಜನವರಿ ಫೆಬ್ರವರಿ ಯಾವಾಗ ಚಳಿಗಾಲ ಬಿಟ್ಟು ಯಾವಾಗ ಹೊಸ ಚಿಗುರು ಒಡಿಲಿಕ್ಕೆ ಪೂರ್ವದಲ್ಲಿ ನಾವು ಕಸಿ ಕಡ್ಡಿಗಳನ್ನ ತೆಗೆದುಕೊಳ್ಳೋದು ಭಾಳ ಸೂಕ್ತ. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಿದಾಗ ನಮಗೆ ಒಂದು ಸಕ್ಸಸ್ ರೇಟ್ ಏನು ಹೇಳ್ತೀವಿ, ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ಏನು ಹೇಳ್ತೀವಿ, ಅದು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಅಂತ ಹೇಳ್ಬೋದು. ಸೊ ನಾಟಿ ಮಾಡೋದು ಯಾವ ರೀತಿಯಾಗಿ ಗಿಡಗಳನ್ನು ನಾಟಿ ಮಾಡೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾಟಿ ಮಾಡ್ಬೇಕಂತಂದರೆ ಯಾವಾಗಲೂ ತೋಟಗಳನ್ನು ಸಮವಾಗಿ ಒಂಥರ ಉತ್ತಿಬಿಟ್ಟು ಬೇಸಿಗೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆ ಸಂದರ್ಭದಲ್ಲೇ ನಾವು ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಒಂದು 2 ತಿಂಗಳಿಗೆವರೆಗೂ ಇನ್ನೂ ಗುಂಡಿಗಳನ್ನು ಬಿಸಿಲಿಗೆ ಒಡ್ಡಿ ನಂತರ ನಾಟಿ ಮಾಡ್ತಕ್ಕಂಥ ಪದ್ಧತಿ. ಸೊ ಹೀಗಾಗಿ ನಾವು ಸರ್ವಸಾಮಾನ್ಯವಾಗಿ ಗಿಡಗಳು ಚೆನ್ನಾಗಿರ್ಬೇಕು, ಯಾವಾಗಲೂ ನಾವು ಗಿಡಗಳ ಆಯ್ಕೆ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ತಳಿಗಳನ್ನ ಆಯ್ಕೆ ಮಾಡಿದ ನಂತರ ಗಿಡಗಳು ಕೂಡ ಅಟ್ಲೀಸ್ಟ್ ಕಸಿ ಮಾಡಿದ ಗಿಡಗಳು ಒಂದು 3-4 ತಿಂಗಳು ಕಸಿ ಚೆನ್ನಾಗಿ ಕಟ್ಕೊಂಡಿರ್ಬೇಕು. ಅಂಥ ಗಿಡಗಳನ್ನ ನೇರವಾಗಿ ಬೆಳೀತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು. ಸರ್ವಸಾಮಾನ್ಯವಾಗಿ ಗಿಡದ ಒಂದು ಆಯುಷ್ಯ 1-1.5 ವರ್ಷ ಇದ್ದರೆ ಭಾಳ ಒಳ್ಳೆಯದು. ಸೊ ಅಂಥ ಗಿಡಗಳನ್ನ ನಾವು ಆಯ್ಕೆ ಮಾಡಬೇಕು. ಪ್ಲಾಂಟಿಂಗ್ ಮಾಡೋದು ನಾವು ಯಾವಾಗಲೂ ನಾಟಿ ಮಾಡೋದು ಸರ್ವಸಾಮಾನ್ಯ ಜುಲೈ ಅಥವಾ ಆಗಸ್ಟ್ ಆ ತಿಂಗಳಲ್ಲಿ ನಾಟಿ ಮಾಡ್ಬೋದು. ಅದರ ಹೊರತಾಗಿ ಕೂಡ ನಾವು ಇವನ್ ಮಾರ್ಚಲ್ಲಿ ನಮ್ಮ ನೀರು ಯಥೇಚ್ಛವಾಗಿದೆಯಪ್ಪ ಅಂತದ್ದು ಅನ್ನೋದಾದರೂ ಕೂಡ ನಾವು ಮಾರ್ಚ್ ತಿಂಗಳಲ್ಲಿ ಕೂಡ ನಾವು ನಾಟಿ ಮಾಡಲಿಕ್ಕೆ ಯೋಗ್ಯ ಇದೆ ಅಂತಂದು ಹೇಳ್ಬೋದು. ಇನ್ನು ಕಸಿ ಕಟ್ಟಿದ ಗಿಡಗಳನ್ನು ನಾಟಿ ಮಾಡೋದಾದರೆ ನಾವು 6x6 ಮೀಟರ್ ಅಥವಾ 6x4 ಮೀಟರ್ ಈ ರೀತಿಯಾಗಿ ಏನು ಗಿಡದ ಸಾಲಿನ ಸಾಲಿಗೆ 6 ಮೀಟರ್, ಗಿಡದ ಗಿಡಕ್ಕೆ 6 ಮೀಟರ್ ಇರ್ಬೋದು ಅಥವಾ 4 ಮೀಟರ್, ಈ ಥರ ಅಂತರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡ್ಕೋಬೇಕೈತೆ. ಸೊ ನಾಟಿ ಮಾಡ್ಕೊಂಡ ಪೂರ್ವದಲ್ಲಿ ಗುಂಡಿಗಳನ್ನು ಕೂಡ ಅಟ್ಲೀಸ್ಟ್ ಒಂದು 75 ಸೆಂಟಿಮೀಟರ್ ಆಳ ಆಗಲ ಏನು ಹೈಟ್ ಏನೇನು ಹೇಳ್ತೀವಿ ಆ ರೀತಿಯಾಗಿ ಗುಂಡಿಗಳನ್ನು ನಾವು ತೆಗೆದುಕೊಂಡು ಗುಂಡಿ ತೆಗೆದಬೇಕಾದ್ರೂ ಕೂಡ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ಸೈಡಿಗೆ ಹಾಕೋಬೇಕು, ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಮೇಲ್ಗಡೆ ಅಂದರೆ 1-1.5 ಅಡಿ ಏನು ಮಣ್ಣಿದೆ ಅದು ಯಾವಾಗಲೂ ಫಲವತ್ತತೆ ಇರತಕ್ಕಂಥ ಮಣ್ಣು ಆ ಮಣ್ಣನ್ನು ಸೈಡಿಗೆ ಹಾಕ್ಕೋಬೇಕು, ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಕೂಡ ಒಂದು ಬದಿಯಲ್ಲಿ ಇಟ್ಕೋಬೇಕು. ಯಾವಾಗಲೂ ಗುಡ್ಡಿ ತುಂಬಬೇಕಾದ್ರೆ ಮೇಲ್ಗಡೆ ಇರತಕ್ಕಂಥ ಮಣ್ಣನ್ನು ಮೊದಲು ತುಂಬ್ಕೋಬೇಕು, ನಂತರ ಏನಿದೆಯಲ್ಲಪ್ಪ ಅದಕ್ಕೆ ಉಳಿಕಿದಂಥ ಸುತ್ತಮುತ್ತಲು ಇರತಕ್ಕಂಥ ಮಣ್ಣನ್ನು ಶೇಖರಣೆ ಮಾಡಿ ಮಣ್ಣು ಮತ್ತು ಸಗಣಿ ಗೊಬ್ಬರ ಚೆನ್ನಾಗಿ ಕಳೆದಂಥ ಸಗಣಿ ಗೊಬ್ಬರ ಇರ್ಬೋದು ಅಥವಾ ವರ್ಮಿ ಕಂಪೋಸ್ಟ್ ಇರ್ಬೋದು ಕೆಲವೊಂದು ಹಿಂಡಿಗಳನ್ನಿರ್ಬೋದು ಇವುಗಳನ್ನೆಲ್ಲ ಮಿಶ್ರಣಗಳನ್ನು ನಾವು ಮಾಡಿಕೊಂಡು ಮೊದಲು ಗುಂಡಿಗಳನ್ನ ತುಂಬ್ಕೊಳ್ಬೇಕಾಗುತ್ತೆ. ಇನ್ನು ಗುಂಡಿ ತುಂಬಬೇಕಾದ್ರೂ ಕೂಡ ನಾವು ಕೆಲವೊಂದು ಈ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತುಂಬುವಂಥ ಪೂರ್ವದಲ್ಲಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಕೆಲವೊಂದು ಬಯಾಲಜಿಕಲ್ ಏಜೆಂಟ್ಸ್ ಎಲ್ಲ ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಮ್ಮ ಭೂಮಿಯಲ್ಲೆಲ್ಲ ನಶಿಸಿ ಹೋಗ್ಬಿಟ್ಟಿದೆ. ಹೀಗಾಗಿ ಈ ಟ್ರೈಕೋಡರ್ಮ ಸಿಡೋಮೊನಾಸು ವ್ಯಾಮ್ ಇರ್ಬೋದು ಅಥವಾ PSB ಏನು ಸೊ ಫಾಸ್ಫೇಟ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ಬೋದು ಅಥವಾ ಪೊಟ್ಯಾಶ್ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಈ ಥರ ಅಂಥ ಕೆಲವೊಂದು ಅಣುಜೀವಿಗಳು ಭಾಳ ರೀತಿಯಿಂದ ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತವೆ. ಒಟ್ಟಾರೆ ಭೂಮಿಯ ಒಂದು ಪೋಷಕಾಂಶನ ಹೆಚ್ಚಿಗೆ ಮಾಡುವಂಥ ಕಾರ್ಯದಲ್ಲಿ ತುಂಬ ಕೆಲಸ ಮಾಡ್ತವೆ. ಹೀಗಾಗಿ ಆ ಭೂಮಿಗೆ ಇವನ್ನ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 15 ದಿವಸ ಹಾಕುವಂತ ಪೂರ್ವದಲ್ಲಿ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾವು ಭೂಮಿಗೆ ಸೇರಿಸಿ ಏನೋ ಗುಂಡಿಗಳಿಗೆ ಹಾಕೋದ್ರಿಂದ ಕೂಡ ಗಿಡಗಳು ಚೆನ್ನಾಗಿ ಬೆಳಿತಾವ ಅಂತಂದು ಹೇಳಿದ್ರೆ ತೊಂದರೆ ಇಲ್ಲ. ಇನ್ನು ನಾಟಿ ಮಾಡಿದ ನಂತರ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗಿಡ ಸಣ್ಣವಿರ್ತವೆ. ಒಂದು ನಾನು ಉಟ್ಕೊಂಡದ್ದು ಅಂದರೆ ಗಿಡಗಳು ದೊಡ್ಡಾಗೋವರೆಗೂ ಯಾವಾಗಲೂ ಭಾಳ ಬೇರು ಸಸ್ಯಗಳಿಂದ ನಮಗೆ ಚಿಗುರುಗಳು ಒಡೆಯೋದು ಜಾಸ್ತಿ ಈ ಒಂದು ಆಮ್ಲದಲ್ಲಿ ಬೆಟ್ಟಂದೆಲೆಯಲ್ಲಿ. ಹೀಗಾಗಿ ಪ್ರತಿ ತಿಂಗಳಿಗೊಮ್ಮೆ ನಾವೇನು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಿ ಅಡ್ಡಾಡಿ ಪ್ರತಿ ಗಿಡದಲ್ಲಿ ಕಸಿ ಭಾಗದಿಂದ ಕೆಳಗಡೆ ಬರ್ತಕ್ಕಂಥ ಕಸಿ ಭಾಗದಿಂದ ಬಿಟ್ಟು ಬೇರು ಸಸಿಗಳ ಮೇಲೆ ಬರ್ತಕ್ಕಂಥ ಇವು ಚಿಗುರುಗಳನ್ನು ಕಾಲಕಾಲಕ್ಕೆ ನಾವು ತೆಗೀಬೇಕಾಗತ್ತೆ. ಕೇವಲ ಕಸಿ ಕಡ್ಡಿಗಳಿಂದ ಕಸಿ ಭಾಗದ ನಂತರ ಮೇಲ್ಗಡೆ ಏನು ಕಡ್ಡಿಗಳಿಂದ ಇದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ಚಿಗುರುಗಳನ್ನು ಮಾತ್ರ ನಾವು ಬೆಳೀಲಿಕ್ಕೆ ಅವಕಾಶ ಮಾಡಬೇಕು. ಸೊ ಈ ರೀತಿಯಾಗಿ ಬಿಟ್ಟಾಗ ಮಾತ್ರ ನಮಗೆ ಆ್ಯಕ್ಚುಲಿ ಒರಿಜಿನಲ್ ಗಿಡಗಳು ಬರಲಿಕ್ಕೆ ಸಾಧ್ಯವಿದೆ. ಇದು ಒಂದು ಭಾಳ ಇಂಪಾರ್ಟೆಂಟು. ಇನ್ನು ಟ್ರೈನಿಂಗ್ ಮತ್ತು ಪ್ರೂನಿಂಗ್, ಅದನ್ನು ಅದೇ ನೆಲ್ಲಿ ಗಿಡ ಒಂದು ಮಧ್ಯಮ ಎತ್ತರ ಬರುವ ಹಾಗೆ ಒಂದು ಬೆಳೆಸಬೇಕು. ಫಸ್ಟು ನೆಲ್ಲಿ ಗಿಡಗಳಿಗೆ ಉತ್ತಮವಾದ ಒಂದು ಹಂದರ ಹೊಂದಲು ಒಂದು ಎಳೆ ಗಿಡ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಗಿಡನ ನೇರವಾಗಿ ಬಿಟ್ಟುಕೊಂಡು 75 ಸೆಂಟಿಮೀಟರ್ವರೆಗೂ ಯಾವುದೇ ಕೆಳಗಡೆ 75 ಸೆಂಟಿಮೀಟರ್ ಕೆಳಗಡೆ ಯಾವುದೇ ಕವಲುಗಳು ಒಡಿಲಾರ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. 75 ಸೆಂಟಿಮೀಟರ್ ನಂತರ ಏನಿದೆಯಲ್ಲ ಅಟ್ಲೀಸ್ಟ್ ಒಂದು 3 ಕವಲುಗಳನ್ನು ಚೆನ್ನಾಗಿ ಬರ್ತಕ್ಕಂಥ ಸ್ಟ್ರಾಂಗ್ ಇರ್ತಕ್ಕಂಥ ಕವಲುಗಳನ್ನು ನಾವು ಬಿಟ್ಕೋಬೇಕಾಗತ್ತೆ. ಬಿಟ್ಟು ಆಮೇಲೆ ನಂತರ ಏನಿದೆಯಲ್ಲ ಆ ಕವಲು ಹೊಡೆದ ನಂತರ ಅವು ಏನು ಪ್ರೈಮರಿ ಬ್ರ್ಯಾಂಚ್ ಅಂತೀವಿ ನಾವು, ಪ್ರೈಮರಿ ಆದಮೇಲೆ ಅವುಗಳು ಕೂಡ ನಾವು ಚಾಟಿ ಮಾಡೋಕ್ಕಾಗುತ್ತೆ. ಅವು ಅಟ್ಲೀಸ್ಟ್ 2 ಪ್ರೈಮರಿ ಬ್ರ್ಯಾಂಚ್ ಏನು 3 ಬಿಟ್ಟಿರ್ತೀವಿ ಅವನ್ನ 2 ಫೀಟ್ ಎತ್ತರವಾದಾಗ ಅವುಗಳನ್ನು 1 ಫೀಟ್ ಕಟ್ ಮಾಡಿ ಮತ್ತೆ ಅದರಿಂದ ಒಂದೊಂದು ಪ್ರತಿಯೊಂದು ಪ್ರೈಮರಿಯಲ್ಲಿ ಅಟ್ಲೀಸ್ಟ್ 1-3 ಸೆಕೆಂಡರಿ ಶೂಟ್ಸ್ ಅಂತೀವಿ ನಾವು. 2 ಆ ಥರ ಶೂಟ್ಸ್ಗಳನ್ನ ಬೆಳವಣಿಗೆ ಮಾಡಬೇಕು. ಅದರ ನಂತರ ಟೆರ್ಷರಿ ಶೂಟ್ಸ್ ಮತ್ತೆ ಇನ್ನೊಂದ್ಸಲ ಪ್ರೂನಿಂಗ್ ಮಾಡಿ ಸೆಕೆಂಡರಿ ಶೂಟ್ಸ್ನ ಪ್ರೂನಿಂಗ್ ಮಾಡಿಕೊಂಡು ಮತ್ತೆ ಟೆರ್ಷರಿ ಶೂಟ್ಸ್ಗಳನ್ನು ಮತ್ತೆ ಒಂದೊಂದು ಸೆಕೆಂಡರಿ ಮೇಲೆ 2-3 ಈ ರೀತಿಯಾಗಿ ನಾವು ಬೇರೆ ಬೇರೆ ದಿಕ್ಕುಗಳಲ್ಲಿ ಗಿಡಗಳನ್ನು ಬೆಳೆಸ್ಕೊಂಡಾಗ ನಾವೇನಾಗುತ್ತೆ ಒಂದು ಕಂಪ್ಲೀಟ್ ಇನಿಷಿಯಲ್ ಸ್ಟ್ರಕ್ಚರ್ ಸಿಗುತ್ತೆ ನಮಗೆ, ಒಂದು ಅಂಬ್ರೆಲಾ ಸ್ಟ್ರಕ್ಚರ್ ಅಂತಂದು ಹೇಳ್ತೀವಿ. ಆ ರೀತಿಯಾಗಿ ಅಂಬ್ರೆಲಾ ಸ್ಟ್ರಕ್ಚರ್ ನಾವು ಮಾಡ್ಕೋಬೇಕಾಗುತ್ತೆ. ಅದು ಇನಿಷಿಯಲ್ ಮಾಡ್ತಕ್ಕಂಥ ಒಂದು ಭಾಳ ಇಂಪಾರ್ಟೆಂಟ್ ತರಬೇತಿ ಅಂತಂದು ಹೇಳ್ಬೋದು. ಇನ್ನು ಗಿಡಗಳಿಗೆ ಗೊಬ್ಬರ ಮತ್ತು ಕೊಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಮಣ್ಣಿನ ಪೋಷಣಾಂಶ ಮಟ್ಟ ಮತ್ತು ಗಿಡದ ವಯಸ್ಸು ಮತ್ತು ಉತ್ಪಾದನೆ ಎಷ್ಟು ಬರ್ತಾ ಇದೆ ಅದರ ಅನುಗುಣವಾಗಿ ನಾವು ಇವತ್ತು ದಿವಸ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಸರ್ವೇ ಸಾಮಾನ್ಯ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ನಾವು ಯಾವಾಗಲೂ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋಕೆ ಅಟ್ಲೀಸ್ಟ್ 1-5 ಕೆಜಿ 10 ಕೆಜಿ ಇನಿಷಿಯಲ್ ಸ್ಟೇಜು. ನಂತರ ದಿನಗಳಲ್ಲಿ ಏನಿದೆ 4 ವರ್ಷ 5 ವರ್ಷ ಯಾವಾಗ ಕಾಯಿಗಳು ಬಿಡಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಅದರ ನಂತರ ಒಂದು 20-25 ಕೆಜಿ ಗಿಡ ಹೆಂಗೆ ದೊಡ್ಡದಾಗುತ್ತೆ ಹೋದಂಗೆಲ್ಲ ನಾವು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರನ ಕೊಡೋದು ಕೂಡ ನಾವು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಳೆಗಾಲ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗತ್ತೆ. ಮಳೆಗಾಲ ಹಂತದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಕೊಡೋದ್ರಿಂದ ಕೂಡ ಆ ಟೈಮಲ್ಲಿ ಅದಕ್ಕೆ ಯಥೇಚ್ಛವಾಗಿ ಚೆನ್ನಾಗಿ ಗೊಬ್ಬರಗಳ ಅಂಶ ಸಿಗುತ್ತೆ ಅಂತಂದು ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷಿಯಂ ಇವುಗಳನ್ನು ಕೂಡ ನಾವು ಗೊಬ್ಬರಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಅದು ಪ್ರಮುಖವಾಗಿ ಇನಿಷಿಯಲ್ ಸ್ಟೇಜಲ್ಲಿ ನಾನು ಹೇಳಿದೆ 100 ಗ್ರಾಮ್ ಒಂದು 50 ಗ್ರಾಮ್ ರಂಜಕ, ಪೊಟ್ಯಾಷ್ 100 ಗ್ರಾಮು. ಈ ಪ್ರಮಾಣವನ್ನು ಪ್ರತಿ ವರ್ಷ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಬೇಕಾಗತ್ತೆ. ಇನ್ನು ಸರ್ವೇ ಸಾಮಾನ್ಯ ಒಂದು 10 ವರ್ಷದ ಗಿಡಗಳಿಗೆ 1 ಕೆಜಿ ಸಾರಜನಕ, ಒಂದು 500 ಗ್ರಾಮು ರಂಜಕ ಮತ್ತು ಪೊಟ್ಯಾಷ್ ಏನಿದೆಯಲ್ಲ ಒಂದು ಅದು ಕೂಡ 1 ಕೆಜಿ. ಈ ರೀತಿಯಾಗಿ ಒಂದು 10 ವರ್ಷದ ಗಿಡಗಳಿಗೆ ನಾವು ಕೊಡ್ತಾ ಹೋಗಬೇಕಾಗತ್ತೆ. 1ನೇ ವರ್ಷ ಹೇಳಿದೆ 100 ಗ್ರಾಮ್ ಕೊಟ್ಟಿರ್ತಕ್ಕಂಥ ಸಾರಜನಕ ಪ್ರತಿ ವರ್ಷ ಅದು ದ್ವಿಗುಣ ಆಗಬೇಕು. 2ನೇ ವರ್ಷ 200 ಗ್ರಾಮಕ್ಕೂ, 300 ಗ್ರಾಮ್ ಆಗಬೇಕು, 4ನೇ ವರ್ಷ 400 ಗ್ರಾಮು, 5ನೇ ವರ್ಷ 500 ಗ್ರಾಮ್. ಆ ರೀತಿಯಾಗಿ ನಾವು ಕೊಡ್ತಕ್ಕಂಥ ಸಾರಜನಕ ಪ್ರಮಾಣನ ಜಾಸ್ತಿ ಮಾಡ್ಕೊತ ಹೋಗೋದು. ಅದೇ ರೀತಿಯಾಗಿ ರಂಜಕನೂ ಕೂಡ ಅಷ್ಟೇ 55 ಗ್ರಾಮ್ ಜಾಸ್ತಿ ಮಾಡ್ಕೊತ ಹೋಗ್ತಾ ಇರೋದು ಮತ್ತು ಪೊಟ್ಯಾಷನು ಕೂಡ 100 ಗ್ರಾಮ್ ಹೆಂಗೆ ಸಾರಜನಕ ಇದೆ ಅದೇ ರೀತಿಯಾಗಿ ನಾವು ಇದನ್ನು ಕೂಡ ನಾವು ಕೊಡ್ಕೊತ ಹೋಗಬೇಕಾಗತ್ತೆ. ಇನ್ನು ಅದರ ಹೊರತಾಗಿ ಕೂಡ ಹೇಳೋದಾದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೂವು ಬಿಡೋದಕ್ಕಿಂತ ಮೊದಲು ನಾವು ಕೊಟ್ಟಿಗೆ ಗೊಬ್ಬರನ ಒಂದು ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರಜನಕ ಒಂದು 1/2 ಪ್ರಮಾಣ ಕೊಡೋದು, ಹಾಗೆ ರಂಜಕ ಮತ್ತು ಪೊಟ್ಯಾಷನ್ನ ಪೂರ್ಣ ಪ್ರಮಾಣದಲ್ಲಿ ಆ ಹಂತದಲ್ಲಿ ಕೊಡಬೇಕು. ಉಳಿದ 1/2 ಭಾಗವನ್ನು ಸಾರಜನಕನ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಕೊಡ್ತಕ್ಕಂಥದ್ದು. ಸೊ ಈ ಕೊಡ್ತಕ್ಕಂಥ ಗೊಬ್ಬರನ ಕೂಡ ನಾವು ಏನು ಮಾಡ್ಬೇಕು ಸ್ವಲ್ಪ ಕೆಲವೊಂದು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಹೂ ಬರತಕ್ಕಂಥ ಹಂತಲ್ಲೇ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಆ ಟೈಮಲ್ಲಿ ನಾವು ಕೆಲವೊಂದು ಕೊಡೆ ಗೊಬ್ಬರನ ಆ ಟೈಮಲ್ಲಿ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡುವಂತಕ್ಕಂಥದ್ದು. ಮತ್ತು ಇನ್ನು ಸೋಡಿಯಂ ಅಂಶ ಇರತಕ್ಕಂಥ ಕೆಲವೊಂದು ಭೂಮಿಗಳಿರ್ತವೆ, ಅಂಥಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ 100 ಗ್ರಾಮ್ ಅಷ್ಟು ಬೋರಾಕ್ಸ್ ಕೊಡಬೇಕಾಗತ್ತೆ. ತಮಗೆಲ್ಲ ಗೊತ್ತಿದ್ದಂಗೆ ಇದರಲ್ಲಿ ಒಂದು ಮೇಜರ್ ಒಂದು ನೆಕ್ರೋಸಿಸ್ ಪ್ರಾಬ್ಲಮ್ ಬರುತ್ತೆ, ಕಪ್ಪಾಗ್ತಕ್ಕಂಥದ್ದು ಒಳಗಡೆ ಕಣ್ಣುಗಳಲ್ಲಿ ಕಪ್ಪ ನೆಕ್ರೋಸಿಸ್ ಅಂತಂದು ಬರುತ್ತೆ. ಅದು ಕೆಲವೊಂದು ಬೋರಾನ್ ತೊಂದರೆಯಿಂದ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಸಪ್ರೇಟಾಗಿ ಬೋರಾಕ್ಸನ್ನು ಕೆಲವೊಂದು 100 ಗ್ರಾಮ್ ಅಷ್ಟು ಬೋರಾಕ್ಸನ್ನು ಕೊಡ್ತಕ್ಕಂಥದ್ದು, ಜಿಂಕ್ ಸಲ್ಫೇಟು ಮತ್ತು ಕಾಪರ್ ಸಲ್ಫೇಟ್ಗಳನ್ನು ಗಿಡಗಳಿಗೆ ಕೊಡೋದ್ರಿಂದ ಕೂಡ ಗಿಡ ಸದೃಢವಾಗಿ ಬೆಳೀತಾವ ಅಂತ ಹೇಳ್ಬೋದು. ಅದ್ರ ಹೊರತಾಗಿ ಶೇಕಡಾ 1.4 ಅಷ್ಟು ಬೊರಾಕ್ಸ್ ಮತ್ತು ಜಿಂಕ್ ಸಲ್ಫೇಟ್ ಕಾಪರ್ ಸಲ್ಫೇಟ್ ಅನ್ನು ಸುಣ್ಣ ಜೊತೆಗೆ ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಕೆಲವೊಮ್ಮೆ ಕಾಯಿ ಉದುರುವಂತ ಕಾಯಿ ಕಚ್ಚಿದ ನಂತರ ಕಾಯಿ ಉದುರುವಂತ ಸಂದರ್ಭ ಜಾಸ್ತಿ ಇರುತ್ತೆ. ಅದನ್ನ ಕಾಯಿ ಉದುರೋದನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನೀರಾವರಿನೂ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬೆಳೆಯಬಹುದು, ಅದನ್ನ ಮಳೆ ಮೇಲೆ ಕೂಡ ಬೆಳೆಯುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಪ್ರಾರಂಭಿಕ ವರ್ಷಗಳಲ್ಲಿ ಅಟ್ ಲೀಸ್ಟ್ ಒಣ ಬೇಸಿಗೆ ಇರತಕ್ಕಂಥ ಅವಧಿಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಹೇಳೋದಾದ್ರೆ ಏಪ್ರಿಲ್ ಜೂನ್ ಆ ಹಂತದಲ್ಲಿ 10-15 ದಿನಗಳ ಅವಧಿಗೆ ಒಂದು ನೀರಾವರಿ ಸ್ವಲ್ಪ ಸೌಲಭ್ಯನ ನಾವು ಕಲ್ಪಿಸಬೇಕಾಗತ್ತೆ. ಮತ್ತೆ ಯಾವಾಗಲೂ ಹೂ ಬಿಡುವ ಸಮಯದಲ್ಲಿ ಒಂದು ನೀರು ಕೊಡಬಾರ್ದು ಅಂತ ಹೇಳ್ತೀವಿ, ಯಾಕಂದ್ರೆ ಆ ಟೈಮಲ್ಲಿ ನಾವೇನಾದರೂ ನೀರು ಕೊಡೋದಾದರೆ ಹೂಗಳು ಜಾಸ್ತಿ ಉದುರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹೂ ಕಚ್ಚಿದ ನಂತರ ನಾವು ಸರ್ವಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯಭಾಗದಲ್ಲಿ ಹೂ ಬಿಡೋದನ್ನು ನಾವು ಆ ಟೈಮಲ್ಲಿ ತಪ್ಪಿಸ್ಬೇಕು. ಸೊ ಅನೇಕ ಬಗೆಯ ನೀರಾವರಿ ಪದ್ಧತಿಗಳನ್ನು ನಾವು ಮಾಡ್ಕೋಬೋದು. ಹನಿ ನೀರಾವರಿ ಮತ್ತು ಬೇರೆ ಬೇರೆ ಪದ್ಧತಿಗಳನ್ನು ಕೂಡ ನಾವು ಮಾಡ್ಕೋಬೋದು. ಅದರ ಹೊರತಾಗಿ ಕೂಡ ಕೆಲವೊಮ್ಮೆ ಹೊದಿಕೆಗಳನ್ನು ಕೂಡ ಹಾಕೋದ್ರಿಂದ ಕೂಡ ಕೊಡ್ತಕ್ಕಂಥ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಹೊದಿಕೆಗಳಲ್ಲಿ ಸಾವಯವ ಹೊದಿಕೆ ಇರ್ಬೋದು, ಅಥವಾ ಕೆಲವೊಂದು ಭತ್ತದ ಹುಲ್ಸಿ ಇರ್ಬೋದು, ಬಾಳೆ ಎಲೆ ಇರ್ಬೋದು, ಕಬ್ಬಿನ ಹುಲ್ಲು ಇರ್ಬೋದು, ಈ ಥರದಂಥ ಕೆಲವೊಂದು ಬೇರಿನ ಬುಡಕ್ಕೆ ಹಾಕೋದ್ರಿಂದ ಕೂಡ ನಾವು ತೇವಾಂಶವನ್ನು ಹಿಡಿದು ಇಟ್ಕೊಳ್ಳುತ್ತೆ. ಹೀಗಾಗಿ ನೀರು ಕೊರತೆ ಕಂಡು ಬಂದರೂ ಕೂಡ ನಾವು ಹೊದಿಕೆಗಳ ಮುಖಾಂತರ ಕೆಲವೊಮ್ಮೆ ಕೊರತೆಯನ್ನು ನಾವು ನೀಗಿಸ್ಬೋದಾಗಿದೆ. ಇನ್ನು ಅಂತರ್ ಬೆಳೆಗಳನ್ನು ಕೂಡ ನಾವು ಬರೀಬೋದು. ಅಟ್ಲೀಸ್ಟ್ 1-3 ವರ್ಷ ಫಲ ಬಿಡುವ ಪೂರ್ವದಲ್ಲಿ ಏನಿದೆಯಲ್ಲ ಆ ಹಂತದಲ್ಲಿ ಏನಿದೆ ಆ ಟೈಮಲ್ಲಿ ನಾವು ಕೆಲವೊಂದು ಅಂತರ್ ಬೆಳೆಗಳನ್ನು ಕೂಡ ಮಾಡ್ಕೋಬೋದು. ಸೀಬೆ ಇರ್ಬೋದು, ಅಥವಾ ನಮ್ಮ ಏನು ಪೇರು ಹೇಳ್ತೀವಿ ನುಗ್ಗೆ, ಬಾರೆಹಣ್ಣು, ಅಥವಾ ಕರೋಂಡ, ಕೆಲವೊಂದು ಏನು ಸಣ್ಣ ಗಿಡಗಳಂತ ಹೇಳ್ತೀವಿ ಅಂಥ ಗಿಡಗಳನ್ನ ನಾವು ಅಂತರ್ ಬೆಳೆಗಳಾಗಿ ನಾವು ಬೆಳ್ಕೋಬೋದಾಗಿದೆ. ಅದ್ರ ಜೊತೆಗೆ ಕೆಲವೊಂದು ಔಷಧ ಸಸ್ಯಗಳು ಇದಾವೆ, ಔಷಧ ಅಂದಿರ್ಬೋದು, ನೆಲಬೇವು ಇರ್ಬೋದು, ಸರ್ಪಗಂಧ, ಲೋಳೆರಸ, ಈ ಥರಂಥ ತುಳಸಿ, ಈ ಥರಂಥ ಕೆಲವೊಂದು ಬೆಳೆಗಳನ್ನು ಕೂಡ ತರಕಾರಿ ಬೆಳೆಗಳನ್ನು ಕೂಡ ನಾವು ಅಂತರ್ ಬೆಳೆಗಳಾಗಿ ಮಧ್ಯದಲ್ಲಿ ಬೆಳ್ಕೋಬೋದಾಗಿದೆ. ಇನ್ನು ಇದರ ಹೊರತಾಗಿ ಕೆಲವೊಂದು ಕೀಟ ಮತ್ತು ರೋಗಗಳನ್ನು ಹೇಳೋದಾದರೆ ಇದಕ್ಕೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ತೊಗಟೆ ತಿನ್ನುವ ಹುಳು ಅಂತಂದು ಹೇಳ್ತೀವಿ. ಇದು ಕೌಲುಗಳ ಮಧ್ಯೆ ಒಂದು ರಂಧ್ರ ಮಾಡಿ ಆ ತೊಗಟೆ ಕೊರಕ ಮಾಡ್ತಕ್ಕಂಥದ್ದು. ಇದರ ಒಂದು ನಿರ್ವಹಣೆಗಾಗಿ ನಾವು ಕೆಲವೊಂದು ಸಿಂಪಡಣೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 1 ml ಮೊನೊಕ್ರೊಟೊಪಾಸ್ ಏನಿದೆ ಅಥವಾ ಅದು ಇಲ್ಲಾಂದರೆ ಇಮಿಡಾಕ್ಲೋರ್ಪಿಡ್ 0.25-0.5 ml ವರೆಗೂ ಬೆರೆಸಿ ಒಂದು ಸಿಂಪಡಣೆ ಮಾಡೋದ್ರಿಂದ ಈ ತೊಗಟೆ ತಿನ್ನುವ ಹುಳನ ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆಗೆ ಎಲೆ ತುಕ್ಕು ರೋಗ ಒಂದು ಅದೊಂದು ಬರುತ್ತೆ, ಅದನ್ನು ನಿರ್ವಹಣೆಗಾಗಿ ಶೇಕಡಾ 0.03 ಡೈಥೇನ್ ಇರ್ಬೋದು, ಡೈಥೇನ್ M45 ಅಂತಂದು ಏನು ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ಅದನ್ನು ಮೊದಲ ವಾರ ಅಟ್ಲೀಸ್ಟ್ ಒಂದು ಸೆಪ್ಟೆಂಬರ್ ಮೊದಲ ವಾರ ಅಥವಾ 15 ದಿನಗಳ ನಂತರ ಒಂದು ಸಿಂಪಡಣೆ ಮಾಡೋದ್ರಿಂದ ಕೂಡ ನಾವು ಎಲೆ ತುಕ್ಕು ರೋಗವನ್ನು ಕೂಡ ನಿಯಂತ್ರಿಸಬಹುದು. ಕೆಲವೊಮ್ಮೆ ಹಣ್ಣು ಕೊಳೆಯೋದನ್ನು ಹೆಚ್ಚಾಗಿ ಕಂಡು ಬರಲ್ಲ, ಬಟ್ ಹಣ್ಣು ಕೊಳೆಯೋದನ್ನು ಏನು ಕಂಡು ಬರೋದಂದರೆ ಸೋಡಿಯಂ ಕ್ಲೋರೈಡಲ್ಲಿ ಇವತ್ತು ನಾವು ಹಣ್ಣುಗಳನ್ನು ಕೂಡ ಉಪಚಾರ ಮಾಡಬೇಕಾಗತ್ತೆ. ಅದರ ಹೊರತಾಗಿ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಕೊಯ್ಲು ಮತ್ತು ಇಳುವರಿ ನೋಡಿದಾಗ ನಾಟಿ ಮಾಡಿದ ನಂತರ 4-5 ವರ್ಷಕ್ಕೆ ನಾವೇನು ಹೇಳಿದೆ ಕ್ರಾಫ್ಟಿಂಗ್ ಮಾಡಿದ ಹಚ್ಚಿದ ಗಿಡಗಳನ್ನು ನಾವೇನು ನೋಡಿದಾದರೆ 4-5 ವರ್ಷಕ್ಕೆ ಗಿಡಗಳು ಯಾವಾಗಲೂ ಹಣ್ಣುಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತವೆ. ಕೊಯ್ಲಿ ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅದರ ಒಂದು ಯಾವ ರೀತಿಯ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಕಂಪ್ಲೀಟಾಗಿ ಹೆಚ್ಚು ಕಡಿಮೆ ಹಳದಿ ಕಲರೇ ಇರುತ್ತೆ, ಆದರೆ ಸ್ವಲ್ಪ ಹಳದಿ ಡಲ್ ಅಪಿಯರೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳದಿ ಕಲರ್ ಜಾಸ್ತಿಯಾಗಿ ಒಂದು ಸ್ವಲ್ಪ ಡಲ್ ಆಗಿ ಕಾಣುತ್ತೆ, ಒಳಗಡೆ ಇರತಕ್ಕಂಥ ಬೀಜ ಹಸಿರಲ್ದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಆ ಹಂತದಲ್ಲಿ ನಾವು ಕೊಯ್ಲು ಮಾಡಿದಾಗ ಸರಿಯಾದ್ದೇ ಇರುತ್ತೆ. ಕೊಯ್ಲು ಮಾಡಬೇಕಾದ್ರೂ ಕೂಡ ಗಿಡಗಳನ್ನು ಹತ್ತಿಬಿಟ್ಟು ಕೊಯ್ಲು ಬೇಕಾಗುತ್ತೆ, ಯಾಕಂದರೆ ನಾವೇನು ಉದುರಿಸೋ ಪ್ರಯತ್ನ ಮಾಡಿದರೆ ಗಿಡಗಳಿಂದ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅವನ್ನ ಮೇಲ್ಗಡೆ ಒಂದು ಏನಾದರೂ ಕಟ್ಕೊಂಡು ಒಬ್ಬರು ಯಾರಾದರೂ ಗಿಡಗಳನ್ನು ಏರಿ ಚಿಣಕಿ ಅಥವಾ ಏನಾದರೂ ಆಧಾರಗಳ ಮುಖಾಂತರ ನಾವು ಹಣ್ಣುಗಳನ್ನು ಕೊಯ್ಲು ಮಾಡಿ ನಾವು ಹಾನಿ ಆಗಲಾರ್ದಂಗೆ ಗಿಡಗಳನ್ನ ಕೊಯ್ಲು ಮಾಡಬೇಕಾಗುತ್ತೆ. ಹೆಚ್ಚು ಕಡಿಮೆ 1 ವರ್ಷದ ಒಂದು ಮರದಲ್ಲಿ ಹೆಚ್ಚು ಕಡಿಮೆ 1-10 ವರ್ಷದ ಗಿಡ ನಾನು ಹೇಳಿದಾಗಲ್ಲ 50-70 ಕಿಲೋಗ್ರಾಂ, ಕೆಲವೊಮ್ಮೆ ಕೆಲವೊಂದು ಗಿಡಗಳು 100-150 ಕೆಜಿವರೆಗೂ ಕೊಟ್ಟಂಥ ಹಲವಾರು ನಿದರ್ಶನಗಳು ಚೆನ್ನಾಗಿ ನಾವು ಮೇಂಟೈನ್ ಮಾಡಿದಾಗ ಕೂಡ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಇದು ಒಟ್ಟಾರೆ ನಾವು ಹೇಳೋದಾದರೆ ಒಂದು ಖರ್ಚು ವೆಚ್ಚ ನೋಡೋದಾದರೆ ಕೂಡ ಇದು ಹೆಚ್ಚು ಕಡಿಮೆ ಒಂದು ಎಲ್ಲ ಮಾಡಲಿಕ್ಕೆ ಭೂಮಿ ಸಿದ್ಧತೆ ಇರ್ಬೋದು, ಸಸಿ ಇರ್ಬೋದು, ನಾಟಿ, ಗೊಬ್ಬರ, ಅಂತರ್ಬೇಸಾಯ, ಕೊಯ್ಲು, ಸಂಸ್ಕರಣೆ ಎಲ್ಲ ಸೇರಿ 1 ಎಕರೆಗೆ ಏನಪ್ಪ ಅಂತಂದ್ರೆ ಒಂದು 40-50 ಸಾವಿರ ರೂಪಾಯಿ ಖರ್ಚು ಬರ್ತದೆ ನಮಗೆ ಎಲ್ಲ ಸೇರಿಬಿಟ್ಟು. ಮತ್ತು ಇಳುವರಿ ನಮಗೆ 3-4 ವರ್ಷ ನಂತರ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 1-2 ವರ್ಷ ಒಂದು ಸ್ವಲ್ಪ ಖರ್ಚು ತೆಗೆದು 1.5 ಲಕ್ಷ 2 ಲಕ್ಷ ಸೊ ನಮ್ಮ ಖರ್ಚೆಲ್ಲ ತೆಗೆದು 1.5-2 ಲಕ್ಷ ನಾವು ಒಂದು ಪ್ರತಿ ಎಕರೆಗೆ ಉಳಿಸ್ಬೋದು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ತಾವೇನಾದರೂ ಈ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅನ್ನೋದು ತಮ್ಮಲ್ಲಿ ಏನಾದರೂ ಇಷ್ಟ ಇದ್ರೆ ತಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟಕ್ಕೆ ಆಗಮಿಸಿ ಇಲ್ಲಿ ಹಣ್ಣು ವಿಜ್ಞಾನ ಹಣ್ಣು ವಿಭಾಗ ಅಂತ ಇದೆ, ಅಲ್ಲಿ ನಾನಾದರೂ ಇರ್ಬೋದು ಅಥವಾ ಬೇರೆ ಬೇರೆ ವಿಜ್ಞಾನಿಗಳು ಇರ್ತಾರೆ, ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅಂತಂದು ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮೊಬೈಲ್ ನಂಬರ್ 9845320045. ಧನ್ಯವಾದಗಳು. ಇದುವರೆಗೆ ಔಷಧಿಗಳ ಆಗರ ಬೆಟ್ಟದ ನೆಲೆಯ ಸುಧಾರಿತ ಬೇಸಾಯ ಕ್ರಮಗಳು

ಪುಷ್ಪ ಹೂವನೆಲ್ಲ ಅರಪಿಸುವಿ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ. ಬೈತೋರು ಗುರುದೇವ ಪೂಜಿಸುವಿ ಪೂಜಿಸುವಿ, ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ. ವಾತಂದೆ ಬಾಗುರಿವೆ ಶಿವಲಿಂಗವೆ, ವಾತಂದೆ ಬಾಗುರಿವೆ ಶಿವಲಿಂಗವೆ, ಭಕ್ತರೊಳಗಾರುವ ಶಂಭುಲಿಂಗವೆ, ಭಕ್ತರೊಳಗಾರುವ ಶಂಭುಲಿಂಗವೆ, ಶಂಭುಲಿಂಗವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ. ಗೋಕರ್ಣದೊಳಗಿರುವ ಆತ್ಮಲಿಂಗವಿ, ಗೋಕರ್ಣದೊಳಗಿರುವ ಆತ್ಮಲಿಂಗವಿ, ಕಾಶಿಯಲ್ಲಿ ಇರುವಂಥ ವಿಶ್ವರಲಿಂಗವಿ, ಕಾಶಿಯಲ್ಲಿ ಇರುವಂಥ ವಿಶ್ವರಲಿಂಗವಿ, ವಿಶ್ವರಲಿಂಗವಿ ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ. ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ, ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೇ, ಆತ್ಮಲಿಂಗವೇ ಮಾಲಿಂಗವೇ ಕರುಣಾಳು ಕೃಪೆ ಮಾಡು ಶಿವಲಿಂಗವೇ. ದಯೆ ತೋರು ಗುರುದೇವ ಪೂಜಿಸುವಿ ಪೂಜಿಸುವಿ, ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗವಿ. ಅತ್ತಿ ಮನೆಗೆ ಸೊಸಿ ಬಂದಾಳ ಬಹಳ ಪ್ರೀತಿಯಿಂದ ಬಾಳ್ಯವ ಮಾಡುದಕ್ಕೆ, ಅತ್ತಿನ ಕೊಲ್ಲಕ ಭೇತ ಮಾಡತಳ ಮನನ ವೈವಟ ನೋಡದಕ. ಮುಪ್ಪಾನ ಮುದುಕಿ ಮುಂಜಾನೆ ಎದ್ದು ಮೂಲೆಗ ಕುಂತಳ ಕ್ವಾಣ್ಯಾಗ, ಮುಪ್ಪಾನ ಮುದುಕಿ ಮುಂಜಾನೆ ಎದ್ದು ಮೂಲೆಗ ಕುಂತಳ ಕ್ವಾಣ್ಯಾಗ, ಸೊಸೆ ಹರಿಕೆ ಕೈಯ ಗೂಡಿತು ಎಂದು ಬಂದಾಳತ್ತಿಯ ಹಂತಾಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ, ಬಡ ಬಡ ಬಂದು ಅಂಗಾತೆ ಕೆಡವಿ ಎದಿ ಮಲಕೂತಾಳ ಕ್ಷಣಕ. ಕೊಲ್ಲಬೇಡ ಸುಸಿ ಕಾಲ ಬೀಳತೆನಿ ಜಿಂದಗಾನಿ ಕೊಡುತ್ತೇನಿ ವೈವಟಕ, ಹಿರಿತನ ಕೊಡುತ್ತೇನಿ ವೈವಟಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ಬಾಯಿ ಮಡಳಂತ ಬಾಯಿ ತುಂಬರಳಿ ತುರುಕತಾಳ ಗಂಟಲ ತನಕ, ತಡ ಮಾಡದೆ ಒಣಕಿ ತಗೊಂಡು ನಿಂತಳ ತಲೆಯೇ ಒಡೆಯದಕ, ಗಂಡ ಬಂದ ಸುದ್ದಿ ಕೇಳಾಳ ಒಣಕಿ ಚೆಲ್ಲಿ ಹೊರಗ ಬಂದಾಳ, ಗಣನ ಮುಂದ ತೋಡ ಮಾಡ್ತಾಳ ಅತಿ ಕಳುವಿನ್ಯಾಗ ಸಿಕ್ಕಾಳ, ಸದ್ಯಗ ತಿಂತಳ ಕ್ವಾಣ್ಯಾಗ ಕರೆದೊಯ್ದೆ ತುರ್ಸಳ ಗಂಡಾಗ, ವಾಣಿ ಹಕ್ಕು ತಾಯಿ ಮುದುಕಿ ನೋಡ ತನ ಮುದುಕಿ ಬಂದೇತಿ ಸಾಯುದಕ, ಮಗನ ಕಂಡು ತಾಯಿ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ, ಮಗನ ಕಂಡು ತಾಯಿ ಸೊನ್ನಿ ಮಾಡತಾಳ ಬಾಯ ನರಳೆ ತಗಿಯದಕ, ತಾಯಿ ಮಾಡಿ ಸೊನಿ ಮಗನಿಗೆ ತಿಳಿದಿಲ್ಲ ಹೆಣತಿನ ಕೇಳತ ನಾವಾಗ ಕೆಟ್ಟನ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ ಕೆಟ್ಟ ಮುದುಕಿ ಹಾಳ ಮಾಡತಾಳ ಹೊತ್ತುಕೊಂಡು ಚೊಲ್ಲುಗ್ರಿ ಬಾವ್ಯಾಗ ಮಳ್ಳ ಗಂಡಸ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ ಮಳ್ಳ ಗಂಡಸ ಹೆಣತಿ ಮಾತೆ ಕೇಳಿ ತಾಯಿನ ಕಟ್ಟಿದ ಕಂಬಳ್ಯಾಗ ಬಡ ಬಡ ಬಂದು ಬೀಸಿ ಒಗದನ ಊರ ಹೊರಗಿನ ಬಾವ್ಯಾಗ ಅಮ್ಮ ಮಾಡಿದೆ ಪುಣ್ಯ ಬಂದಿ